ಮಗನವ ಬಲಾಗಲೈ ಸೋದರನು ದಿಮಟಲೇವಿ ಧವನನ ಸುಧ ಪಿಟಲಗಿಲ ತರುಯಾಯೇ ಮಗನ ಬಲಾಗಲೈ ಸಿಹಿನ ಪುದಿಯ ದಿಮಟಲೇವಿ ಮನ ಸೋದಟ ಬಂಬರು ಪೆನವ ಬಂಬರ ನಗಟನೆ ತುಮಹಿನವ ಬಲಾಗಲೈ ಸೋದರನು ದಿಮಟಲೇವಿ ಮನ ಸುಖ ಪಿಟನಗಿಲಾ ತರುಯಾಯೇ ಮನ ಮಲಗಿನ ಸಿಹಿನ ಪುದಿಯ ಬಿಮತ ಹಲೇವಿ ಕುಮರುಗನೂಪೆನಲ ಸಮಯಂತಿಯ ಬೆನ್ನದನು ಇಳಮವನ್ನೇ ಪಾತನಕಿ ನಾ ಕಪ್ಪನಾಳಿವೆತು ನಮ ಕನಕರನ ಸಮನಲಿಯನ್ನೊಗತೆವನ್ನೇ ಮನಸೋದಟ ಬಮರು ಪೆನವ ಬಮರ ನಗತನೆ ತುಮಹೆನವ ಬಲಾಗಲೈ ಸೋದರನು ದಿಮಟಲೇವಿ ಧವನನ ಸುಖ ಪಿಟನಗಿಲ ತರುಯಾಯೇ ಮನಲ ಬಲಾಗಲೈ ಸಿಹಿನ ಪುದಿಯ ದಿಮಟಲೇವಿ ನಿಲಗೋಮಿತುವನತಿ ಅಭಿ ಕೋಮದ ಕಾವನು ಬೆನ್ನೇ ಮಲಾ ಕುಲೆ ಸನತ್ ತಲೆನು ಹಿಂಸರೆ ದಿಮಟವರೆ ಮುಬೈನ ತುಳುಮಿಲ್ಲಿ ಮನಸೋದಟ ಬಮರು ಪೆನವ ಬಮರ ನಗಟನೆ ತುಮಹಿನ ಬಲಾಗಲೈ ಸೋದರನು ದಿಮಟಲೇವಿ ಧವನನ ಸುಖ ಪಿಟನಗಿಲ ತರುಯಾಯೇ ಮನ ಬಲಾಗಲೈ ಸಿಹಿನ ಪುದಿಯ ದಿಮಟಲೇವಿ